ಸರ್, ಈಗ ಭತ್ತದ ಕೃಷಿ ಆಯ್ತು, ಈ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ. ಇಲ್ಲಿ ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ಬೇಕಾಗ್ತವೆ, ಮತ್ತೆ ಲಭ್ಯ ಇರುವಂತಹ ಒಂದು ತಳಿಗಳು ಹೇಗೆ? ಈಗ ನಾವು ಹಳೆ ಕಾಲದ ಕೋಣನಕಟ್ಟೆ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೇವೆ. ಅದು ಉತ್ತಮ ಸಿಹಿಯಾಗಿರ್ತದೆ ಮತ್ತು ಬೆಲ್ಲ ಕೆಂಪು. ಹೌದು, ನಾವು ಈ ಜೋನಿ ಬೆಲ್ಲವನ್ನು ಮಾಡೋದ್ರಿಂದ ಕೋಣನಕಟ್ಟೆ ಅದಕ್ಕೆ ಮತ್ತೆ ಈಗ ಸಕ್ಕರೆ ಕಬ್ಬು ಮಿಕ್ಸ್ ಆಗಿದೆ, ಕೆಲವೊಂದು ತಳಿಗಳು ಅದ್ರ ಜೊತೆಗೆ ಮಿಕ್ಸ್ ಆಗಿ ಬರ್ತದೆ, ಎರಡು ಸೇರಿದ ಒಳ್ಳೆ ಇಳುವರಿನೂ ಬರ್ತದೆ. ಈಗ ಸಕ್ಕರೆ ಕಬ್ಬು ಹಾಕಿದ್ರೆ ಬೆಲ್ಲ ಬಿಳಿಕಾಗ್ತದೆ, ಈ ಕೋಣನಕಟ್ಟೆ ಒಂದೇ ಆದ್ರೆ ಸ್ವಲ್ಪ ಕಪ್ಪು ಬರ್ತದೆ. ಹಂಗಾಗಿ ಎರಡು ಮಿಕ್ಸ್ ಮಾಡಿ ನಾವು ಕಬ್ಬನ್ನ ಬೆಳೀತಾ ಇದ್ದೇವೆ. ಅಂದ್ರೆ ಬೆಲ್ಲ ಮಾಡುವುದಕ್ಕೆ ಮತ್ತೆ ಸಕ್ಕರೆ ಮಾಡುವುದಕ್ಕಂತ ಬೇರೆ ಬೇರೆ ತಳಿ ಇದೆಯಾ? ಹೌದು, ಅಂದ್ರೆ ಸಕ್ಕರೆ ಕಬ್ಬಿಗೆ ನಾವು ಈ ಸುತ್ತು ಕೆಲಸ ಕಡಿಮೆ ಇರ್ತದೆ, ಈ ಕೋಣನಕಟ್ಟೆ ಆದ್ರೆ ಅದಕ್ಕೆ ಸುತ್ತು ಬೇಕು, ಮತ್ತೆ ಸುತ್ತದಂಗ ಅದ್ ಮೇಲೆ ಹೋಗ್ತಾ ಹೋಗ್ತದೆ. ಈ ಸಕ್ಕರೆ ಕಬ್ಬಿಗಾದ್ರೆ ಅಂದೇನಿಲ್ಲ, ಗರಿ ಒಂದು ಕಟ್ ಮಾಡಿದ್ರೆ ಮುಗೀತದ. ಆಮೇಲೆ ನಾಟಿ ಮಾಡುವ ಬಗ್ಗೆ ಹೇಳಿ, ಎಷ್ಟು ಅಂತರದಲ್ಲಿ ನಾಟಿ ಮಾಡುವಂತದ್ದು, ನಾಟಿ ಮಾಡುವಂತ ವಿಧಾನ ಹೇಗೆ? ಈ ನಾವು ಕಬ್ಬನ್ನ ಎರಡು ಎರಡು ಕುಳಿಯನ್ನ ಮಾಡ್ತೇವೆ, ಕುಳಿಯನ್ನ ಮಾಡಿ ಅದ್ರೊಳಗೆ ಬೀಜವನ್ನ 4-5 ಬೀಜವನ್ನ ಹಾಕ್ತೇವೆ, ಅದರಿಂದ 3 ಫೂಟ್ ಬಿಟ್ಟು ಮತ್ತೆ ಅದೇ ಟೈಪ್ ಕುಳಿ ಮಾಡುದು. ಒಂದು ಕುಳಿಯಿಂದ ಒಂದು ಕುಳಿಗೆ ಅಂತರ 4 ಫೂಟ್ ಇರ್ತೇವೆ, ಒಂದು ಓಳಿಯಿಂದ 4 ಫೂಟ್ ಇರ್ತೇವೆ. ಹಾಗಾಗಿ ಫಸ್ಟ್ ವರ್ಷ ಇಳುವರಿ ಕಡಿಮೆ ಇರ್ತದೆ, ಮಾರನೇ ವರ್ಷದಿಂದ ಅದು ಮರಿ ಜಾಸ್ತಿ ಆಗಿ ಸಣ್ಣ ಕ್ಷೇತ್ರದಲ್ಲಿ ಜಾಸ್ತಿ ಇಳುವರಿಯನ್ನ ತಗೊಳ್ಬಹುದು. ಒಂದ್ಸರಿ ನಾಟಿ ಮಾಡಿ ಕೊಯ್ಲು ಮಾಡ್ಬೇಕಿದ್ರೆ 12-14 ತಿಂಗಳು ಬೇಕು. ಹೌದು, 13 ತಿಂಗಳು ಬೇಕು. 12-13 ತಿಂಗಳೊಳಗೆ ನಾವು ಅದನ್ನ ಕಟಾವು ಮಾಡ್ತೇವೆ. ಇದಕ್ಕೆ ಗೊಬ್ಬರ ಕೊಡುದು ಮತ್ತೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಾವು ಅದಕ್ಕೆ ಈ ಕುಳಿ ಕಬ್ಬಾಗಿದ್ರಿಂದ ಡ್ರಿಪ್ ಮಾಡಿರ್ತೇವೆ. ಆನಂತರ ಗೊಬ್ಬರವನ್ನ ನೆಡಬೇಕಾದ್ರೆ ನಾವು ಬೀಜ ಹಾಕ್ಬೇಕಾದ್ರೆ ಒಂದ್ಸರಿ ಹಾಕಿರ್ತೇವೆ, ಹಟ್ಟಿ ಗೊಬ್ಬರನ ಹಾಕೋದು. ಮತ್ತೆ ನಮ್ದು 1 ವರ್ಷದ ಬೆಳೆ ಕಡದಾದ ಕೂಡ ಮತ್ತೆ ಅದನ್ನು ಸ್ವಲ್ಪ ಬಿಡಿಸಿ ಅದಕ್ಕೆ ಮತ್ತೆ ದಡ್ಡಿ ಗೊಬ್ಬರವನ್ನು ಹಾಕಿ ನಾವು ನಾಟಿಯನ್ನು ಮುತ್ತೇವೆ. ಮತ್ತೆ ಒಂದು ಸ್ವಲ್ಪ ಏಪ್ರಿಲ್ ಮೇದಲ್ಲಿ ಮಳೆ ಆದ ತಕ್ಷಣ ಒಂದ್ ಸಣ್ಣಕ್ಕೆ ಮಣ್ಣನ್ನು ಕೊಚ್ಚಿ ಅದಕ್ಕೆ ಬುಡಕ್ಕೆ ಇದು ಮಾಡ್ತೇವೆ. ದೊಡ್ಡ ಮಳೆ ಪ್ರಾರಂಭ ಆಗಿ ಒಂದ್ ವಾರ ಆದ ಕೂಡ ನಾವು ಅದನ್ನ ಕಾಲಿಗೆಯನ್ನ ಸ್ವಲ್ಪ ಕೊಟ್ಟು ಆ ಮಣ್ಣನ್ನು ಫುಲ್ ಏರಿಸ್ತೇವೆ, ಇಲ್ಲಾಂದ್ರೆ ಬಿದ್ದು ಹೋಗ್ತದೆ. ನೀರಿನ ವ್ಯವಸ್ಥೆ ಅಂದ್ರೆ ಡ್ರಿಪ್ ಅಂದ್ರೆ ಎಷ್ಟು ಕೊಡಬೇಕಾಗ್ತದೆ ಪ್ರಮಾಣ? ಪ್ರಮಾಣ ಬಾಳೆಹಣ್ಣು ಕೊಡೋದು ಬೇಕಾಗುದಿಲ್ಲ, ಅದಕ್ಕೆ ವಾರಕ್ಕೊಮ್ಮೆ ನೀರ್ ಕೊಟ್ಟರು ಸಾಕಾಗ್ತದೆ. ಅರ್ಧ ಗಂಟೆ ಬಿಟ್ಟಿದ್ರೆ ಅದಕ್ಕೆ ಈ ಮೊಕ್ಕೆ ಬಂದ ನಂತರ ಅರ್ಧ ಗಂಟೆ ಬಿಟ್ಟರೆ ಸಾಕಾಗ್ತದೆ. 4 mm ಪೈಪ್ ಅದು? ಹಾ, 2.0 ಪೈಪ್ ಅದು, ಡ್ರಿಪ್ಪಿನ ಇದು 16 mm ಪೈಪ್ ಹಾಕಿ 2.0 ಪೈಪ್ ಅನ್ನ ನಾವು ಅದಕ್ಕೆ ಹಾಕಿದ್ದೇವೆ. ಪ್ರತಿ ಕುಳಿಗೂ ಒಂದೊಂದು ಪೈಪ್ ಹಾಕಿರ್ತೇವೆ, ಅರ್ಧ ಗಂಟೆಲಿ ಸಾಕಾಗ್ತದೆ ಅದಕ್ಕೆ ನೀರು. ಆಮೇಲೆ ಇದಕ್ಕೆ ಕಬ್ಬಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ಈಗ ಕೀಟ ಆಗೋ ರೋಗಗಳಾಗಬಹುದು, ಮತ್ತು ಅವುಗಳ ನಿರ್ವಹಣೆ ಎಲ್ಲ ಹೇಗೆ? ಕಬ್ಬಿಗೆ ಈಗ ಮಳೆ ಜಾಸ್ತಿ ಆದ್ರೆ ಸುಳಿ ಕೊಳೆಯೋ ರೋಗ ಬರ್ತದೆ, ಇದು ಬರ್ತದೆ. ಆನಂತರ ಈ ವರ್ಲೆ ನಮ್ ಗೆದ್ಲು ಕಾಟ, ಈ ಮಳೆ ನಿಂತ ಮೇಲೆ ಸ್ವಲ್ಪ ಭೂಮಿ ಒಣಗ್ಲಿಕ್ಕೆ ಕಾಣಿಸ್ತು ಅಂದ ಕೂಡ ಗೆದ್ಲು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಈಗ ಸುಡುಮಣ್ಣು ಅಂತೇಳಿ ಮಾಡ್ತೇವೆ ನಾವು ಇಲ್ಲಿ, ಅದನ್ನ ಒಂದು 1/2 ಬುಟ್ಟಿ ಒಂದೊಂದು ಕುಳಿಗೆ ನಾವು ಹಾಕ್ತೇವೆ. ದೊಡ್ಡ ಮಣ್ಣು ಹಾಕ್ಬೇಕಾದ್ರೆ ಸುಡುಮಣ್ಣು ಹಾಕಿ ನಾವು ಅದರಿಂದ ಈ ಗೆದ್ಲು ಕಡಿಮೆ ಆಗ್ತದೆ ನಮ್ಗೆ. ಸ್ವಲ್ಪ ನೀರು ಜಾಸ್ತಿ ಕೊಟ್ಟರು ಕೂಡ ಗೆದ್ಲು ಹತೋಟಿ ಆಗ್ತದ? ಹಾ, ನೀರು ಜಾಸ್ತಿ ಕೊಟ್ಟರೆ ಹತೋಟಿ ಆಗ್ತದೆ. ಆದ್ರೆ ಈಗ ಕಬ್ಬು ಬೆಳೆದ ಮೇಲೆ ಮತ್ತೆ ನೀರು ಕೊಡೋದ್ರಿಂದ ಕಬ್ಬು ಸ್ವೀಟ್ ಕಡಿಮೆ ಆಗ್ತದೆ ಹೇಳಿ ಒಂದು ಭಾವನೆ, ಅದು ಇನ್ನು ಪರೀಕ್ಷೆ ಮಾಡ್ಲಿಲ್ಲ ನಾವು. ಅಂದ್ರೆ ಈಗ ಸುಡುಮಣ್ಣು ಹಾಕೋದ್ರಿಂದ ಗೆದ್ಲನ್ನು ಹತೋಟಿ ಮಾಡಬಹುದು? ಹೌದು, ಸುಡುಮಣ್ಣು ಹಾಕೋದ್ರಿಂದ ಮಾಡಬಹುದು. ಆಮೇಲೆ ಇದಕ್ಕೆ ಗಾಳಿಯಿಂದ ಮುರಿದು ಬೀಳುವಂತದ್ದು ಅಥವಾ ಬಾಗುವಂತದ್ದ ಸಮಸ್ಯೆ ಬರ್ತದ? ಈಗ ನಮ್ದು ಕುಳಿ ಆಗಿದ್ರಿಂದ ಒಂದು 15-20 ಕಬ್ಬು ಇರ್ತದೆ, ದೊಡ್ಡ ಎತ್ತರ ಬಂತು ಅಂದ್ಕೊ ಒಂದು ಕಟ್ಟನ್ನ ಹಾಕ್ತೇವೆ ನಾವು ಎಲ್ಲದು ಸೇರಿಸಿ. ಅದ್ರ ಎಲೆಯಿಂದಲೇ ಕಟ್ತೀವಿ? ಹಾ, ಎಲೆಯಿಂದಲೇ ಒಂದು ರೌಂಡ್ ಕಟ್ಟಿದ್ರೆ ಅದು ಬೀಳುದಿಲ್ಲ ಮತ್ತೆ. ಆಮೇಲೆ ಹೂ ಬಿಡ್ತದ ಕಟಾವು ಹಂತಕ್ಕೆ ಬರುವಾಗ? ಹೌದು, ಈ ನಮ್ಮ ಕೋಣನಕಟ್ಟೆ ಅಂತೇಳಿ ಇದೆ, ಅದು ಹೂ ಬಿಡುದಿಲ್ಲ. ಈ ಸಕ್ಕರೆ ಕಬ್ಬು ಹೂಗ್ ಬಿಡ್ತದೆ, ಹೂಗ್ ಬಿಟ್ಟು ಅದು ಮುರಿತದೆ. ಕೆಲವೊಂದ್ಸರಿ ಸಕ್ಕರೆ ಕಬ್ಬು ಮೊದಲೇ ಇದು ಬಂದ್ಬಿಡ್ತದೆ, ಅದು ಫಸ್ಟ್ ಫಾಸ್ಟ್. ಅದು ಈ ಕೋಣನಕಟ್ಟೆ ಸ್ವಲ್ಪ ಬೆಳವಣಿಗೆನೂ ಸ್ವಲ್ಪ ಕಡಿಮೆನೆ ಅದು, ಆದ್ರೆ ಸೈಜ್ ಜಾಸ್ತಿ ದೊಡ್ಡ ಬರ್ತದೆ. ಆಮೇಲೆ ಈಗ ಆಲೆಮನೆ ನೀವು ಮನೆಯಲ್ಲಿ ಮಾಡ್ತಾರೆ? ಹೌದೌದು, ನಾವು ಮನೆ ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ಆಲೆಮನೆ ಮಾಡೋದು ಒಂದು ಸಂಭ್ರಮ, ಈಗ ಇಲ್ಲೆಲ್ಲೂ ಇಲ್ಲ ನಮ್ ಕಡೆ, ನಾವು ಸಾಕಷ್ಟು ಜನ ಬರ್ತಾರೆ. ಈಗ ನಾವು ಎಲ್ಲೂ ಇಲ್ದಿದ್ರಿಂದ ನಾವು ಕರೆದ ನಾವೇನ್ ಲಾಭದಾಯಕಕ್ಕಾಗಿ ಮಾಡಿದ್ದಲ್ಲ ಕಬ್ಬು, ನಮ್ದೊಂದು ಖುಷಿ, ಪಾರಂಪರಿಕವಾಗಿ ಬಂದಿದ್ದು ನಮ್ಮ ಅಜ್ಜರ ಕಾಲದಿಂದನೂ ಆಲೆಮನೆ ಅಂದ್ರೆ ಅಷ್ಟು ಇದಿತ್ತು, ಹಾಗಾಗಿ ಮಾಡ್ತಾ ಇದ್ದೇವೆ. ಆಲೆಮನೆ ಒಂದು ವಾರದಿಂದ ನಾವು ತಯಾರಿಯನ್ನು ಮಾಡ್ತೇವೆ, ಅದಕ್ಕೆ ಚಪ್ರ ಮಾಡಬೇಕು, ಒಲೆ ಮಾಡಬೇಕು, ಮತ್ತೆ ಬಾಕಿ ಎಲ್ಲ ನೆಲ ಎಲ್ಲ ಸಾರಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಗಾಣ, ನಮ್ಮ ಗಾಣ ನಮ್ಮ ಹತ್ರ ಇಲ್ಲ, ನಾವು ಹೊರಗಿನ ಗಾಣವನ್ನು ತರ್ತೇವೆ. ಅವರು ನಮಗೆ ಈಗ ನಾವು ಜನ ಜಾಸ್ತಿ ಬಂದಕ್ಕೆ ಏನು ಹೇಳಲಿಲ್ಲ ಇಷ್ಟೊತ್ತಿನವರಿಗೆ, ಮಾಡ್ತಾ ಇದ್ದೇವೆ ಅಂತೂ.

ರೂಪಗೆ ಬಾಯ್ ಅಮಿನ ಬಾಯೇತು, ಅಮಿನ ಏ ಅಮಿನ ಏ ಅಮಿನ ಎರೆ ಅಮಿನ ಎರೆ ಅಮಿನ ಎರೆ ಅಮಿನ ಅಮಿನ ಚಾತಿ ರಮುಕರ ಚಿಕ್ಕು ಸ್ವರೂಪ, ಅಮಿನ ಚಾತಿ ರಮುಕರ ಚಿಕ್ಕು ಸ್ವರೂಪ ಕಾಯ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಅರೆ ಕಾಯ್ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಅರೆ ಅಮಿನ ಅರೆ ಅಮಿನ ಅರೆ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅಮಿನ ಚಾದೆ ರಮುಕರ ಕೇಳಿ ಸ್ವರೂಪ, ಅಮಿನ ಚಾದೆ ರಮುಕರ ಕೇಳಿ ಸ್ವರೂಪ ಕಾಯ್ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಏ ಕಾಯ್ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಅರೆ ಅಮಿನ ಅರೆ ಅಮಿನ ಏ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅಮಿನ ಚಾದೆ ರಮುಕರ ಲಿಂಬು ಸ್ವರೂಪ, ಅಮಿನ ಚಾದೆ ರಮುಕರ ಲಿಂಬು ಸ್ವರೂಪ ಕಾಯ್ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಏ ಕಾಯ್ ಬರೋ ರೂಪಗೆ ಬಾಯ್ ಅಮಿನ ಬಾಯೇತು, ಅರೆ ಅಮಿನ ಏ ಅಮಿನ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಅರೆ ಅಮಿನ ಏ ಅಮಿನ ಏಕ ಮಂಗಿ ಝಡರ ಹೊತ್ತೆ ಏಕ ಮಂಗೆ ಪಡ್ಯಾತ ಹೊತ್ತೆ ಏಕ ಮಂಗೆ ಝಡರ ಹೊತ್ತೆ ಏಕ ಮಂಗೆ ಪಡ್ಯಾತ ಹೊತ್ತೆ ಮಾಕಾತೆ ಬಗಿತ ಹೊತ್ತೆ ಮಾಕಾತೆ ಬಗಿತ ಹೊತ್ತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏಕ ಮಂಗೆ ಕುಪಾರ ಹೊತ್ತೆ ಏಕ ಮಂಗೆ ರೋಡಾರ ಹೊತ್ತೆ ಏಕ ಮಂಗೆ ಕುಪಾರ ಹೊತ್ತೆ ಏಕ ಮಂಗೆ ರೋಡಾರ ಹೊತ್ತೆ ಮಾಕಾತೆ ಚಳಿತ ಹೊತ್ತೆ ಏ ಮಾಕಾತೆ ಚಳಿತ ಹೊತ್ತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಮಕ್ಕಳ ಕೀಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮಕ್ಕಳ ಕೀಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮಕ್ಕಳ ಕೀಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಅರೆ ಗಣೇಶ ಪೊಗಡೆ ಖಾಲಿ ಲಗಿಲ ಪೊಗಡೆ ಅರೆ ಗಣೇಶ ಪೊಗಡೆ ಖಾಲಿ ಲಗಿಲ ಅರೆ ಘಾಲ ಗಣೇಶ ಅರೆ ಘಾಲ ಗಣೇಶ ಏ ಘಾಲ ಗಣೇಶ ಅರೆ ಘಾಲ ಗಣೇಶ ಅರೆ ಘಾಲ ಗಣೇಶ ಅರೆ ಘಾಲ ಗಣೇಶ ಏಕ ಮಂಗೆ ಪಡಿತ ಬತ್ತೆ ಏಕ ಮಂಗೆ ಬಸಿತ ಬತ್ತೆ ಏಕ ಮಂಗೆ ಬಸಿತ ಬತ್ತೆ ಏಕ ಮಂಗೆ ಪಳಿತ ಹೊತ್ತೆ ಏಕ ಮಂಗೆ ಬಸಿತ ಹೊತ್ತೆ ಮಾಕಾತೆ ಎಡಿತ ಹೊತ್ತೆ ಮಾಕಾತೆ ಎಡಿತ ಹೊತ್ತೆ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಏ ಮಂಗ್ಯ ಚೋ ಚೋ ಚೋ ಮಕ್ಕಡ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಮಕ್ಕಡ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಮಕ್ಕಡ ಕೇಳ ಕೇಳಿ ಲಗಿಲೋ ಗಣೇಶ ಪೊಗಡೆ ಖಾಲಿ ಲಗಿಲೋ ಅದು ಗಣೇಶ ಪೊಗಡೆ ಖಾಲಿ ಲಗಿಲೋ ಏ ಮನೇಶ ಪೊಗಡೆ ಖಾಲಿ ಲಗಿಲೋ ಅರೆ ಖಾಲ ಗಣೇಶ ಏ ಖಾಲ ಗಣೇಶ ಏ ಖಾಲ ಗಣೇಶ ಏ ಖಾಲ ಗಣೇಶ ಏ ಖಾಲ ಗಣೇಶ ಅರೆ ಖಾಲ ಗಣೇಶ ಏ ಖಾಲ ಗಣೇಶ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯಿಯ ಗೊಂದಳಲೀಗ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯಿಯ ಗೊಂದಳಲೀಗ ಗೊಂದು ಬಾಯಿಯ ಗೊಂದಳಲೀಗ ಘರ ದಾರ ವಿಸರಲೀಗ ಗೊಂದು ಬಾಯಿಯ ಗೊಂದಳಲೀಗ ಘರ ದಾರ ವಿಸರಲೀಗ ಘರ ದಾರ ವಿಸರಲೀಗ ಏ ಘರ ದಾರ ವಿಸರಲೀಗ ಗೊಂದು ಬಾಂದು ಬಾ ಏ ಗೊಂದು ಬಾ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಗೊಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಗೊಂದಳಲೀಗ ಪೊರ ಬಾಯಿಗ ಒಂದು ಬಾಯ ಗೊಂದಳಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಏ ಒಂದು ಬಾಳೀಗ ಏ ಒಂದು ಬಾ ಅರೆ ಒಂದು ಬಾ ಏ ಒಂದು ಬಾ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಗೊಂದಳಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಪೊರ ಬಾಳ ವಿಸರಲೀಗ ಏ ಒಂದು ಬಾ ಅರೆ ಒಂದು ಬಾ ಏ ಒಂದು ಬಾ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಗೊಂದಳಲೀಗ ಶೇತ ಭಾತ ವಿಸರಲೀಗ ಅರೆ ಒಂದು ಬಾ ಏ ಒಂದು ಬಾ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಅರೆ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಗೊಂದಳಲೀಗ ಶೇತ ಭಾತ ವಿಸರಲೀಗ ಶೇತ ಭಾತ ವಿಸರಲೀಗ ಏ ಶೇತ ಭಾತ ವಿಸರಲೀಗ ಏ ಒಂದು ಬಾ ಏ ಒಂದು ಬಾ ಏ ಒಂದು ಬಾ ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಬಾಯ ಬಾಯ ಗೊಂದು ಬಾಯ ಗೊಂದಳಲೀಗ ಒಂದು ಬಾಯ ಗೊಂದಳಲೀಗ ಅಪ್ಲ ನೌರ ವಿಸರಲೀಗ ಅಪ್ಲ ನೌರ ವಿಸರಲೀಗ ಅಪ್ಲ ನೌರ ವಿಸರಲೀಗ ಏ ಒಂದು ಬಾ ಅರೆ ಒಂದು ಬಾ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯ ಗೊಂದಳ ಲೀಗ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯ ಗೊಂದಳ ಲೀಗ ಗೊಂದು ಬಾಯಿ ಬಾಯಿ ಬಾಯಿ ಗೊಂದು ಬಾಯ ಗೊಂದಳ ಲೀಗ ಗೊಂದು ಬಾಯ ಗೊಂದಳ ಲೀಗ ಗೊಂದು ಬಾಯ ಗೊಂದಳ ಲೀಗ ಅಪ್ಲ ನೌರ ವಿಸರ ಲೀಗ ಸೇತು ಭಾತ ವಿಸರ ಲೀಗ